ತದ್ಬ್ರಹ್ಮ ಕಾರ್ಯಂ ಸಕಲಂ ಸದೈವ ತನ್ಮಾತ್ರಮೇ ತನ್ನ ತತೋನ್ಯದಸ್ತಿ ಅಸ್ತೀತಿ ಯೋ ವಕ್ತಿ ನ ತಸ್ಯ ಮೋಹಃ ವಿನಿರ್ಗತೋ ನಿದ್ರಿತವತ್ ಪ್ರಜಲ್ಪಃ ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ ಶ್ರೌತಿ ಬ್ರೂತೆ ಅಥರ್ವ ನಿಷ್ಠಾವರಿಷ್ಠ ತಸ್ಮಾದೇತದ್ ಬ್ರಹ್ಮ ಮಾತ್ರಂ ಹಿ ವಿಶ್ವಂ ತಸ್ಮಾದೇತದ್ ಬ್ರಹ್ಮ ಮಾತ್ರಂ ಹಿ ವಿಶ್ವಂ ನಾಧಿಷ್ಠಾನಾದ್ ಭಿನ್ನತಾರೋಪಿತಸ್ಯ ಶಂಕರ ಭಗವತ್ಪಾದಾಚಾರ್ಯರ ಪ್ರಮುಖವಾದ ಸಿದ್ಧಾಂತ ಅಧ್ಯಾರೋಪ. ಸತ್ಯವನ್ನ ಮರೆಮಾಚಿ ದರ್ ಇಸ್ ಅ ಸೂಪರ್ ಇಂಪೋಸಿಷನ್. ಸತ್ಯವನ್ನ ಮರೆಮಾಚಿ ವಿಶೇಷವಾಗಿ ಇಲ್ಲದೇ ಇರುವುದು ಆರೋಪಿಸಲ್ಪಟ್ಟಿದೆ. ಇದ್ದ ಸತ್ಯವನ್ನು ಮರೆಮಾಚಿದ್ರೆ ಇದ್ದದ್ದನ್ನ ಮರೆಮಾಚಿ ಇಲ್ಲದೇ ಇರುವುದನ್ನ ಇದೆ ಎಂದು ಸ್ವೀಕರಿಸೋದಕ್ಕೆ ಅವಕಾಶ ಮಾಡಿಕೊಡೋದು. ಹಗ್ಗವನ್ನ ಮರೆಮಾಚಿ ಹಾವೊಂದು ಇದೆ ಅಂತ, ಸರ್ಪವೊಂದು ಇದೆ ಅಂತ ಹೇಗೆ ಒಪ್ಪಿಕೊಳ್ಳಲಾಗ್ತದೋ ನಂತರ ಭವಿಷ್ಯದಲ್ಲಿ ಬರುವುದೆಲ್ಲವೂ ಆ ಸರ್ಪದ ಸಂಸಾರ. ಇಲ್ಲಿ ಎರಡು ಪ್ರಕ್ರಿಯೆಗಳಿವೆ. ಮೊದಲನೇ ಪ್ರಕ್ರಿಯೆ ಇದ್ದದ್ದನ್ನು ಮುಚ್ಚಿ ಹಾಕುವುದು, ಅದಕ್ಕೆ ಆವರಣ ಅಂತ ಕರೀತಾರೆ. ಎರಡನೇ ಪ್ರಕ್ರಿಯೆ ಇಲ್ಲದ್ದನ್ನ ಸೃಷ್ಟಿಸುವ, ಅದಕ್ಕೆ ವಿಕ್ಷೇಪ ಅಂತ ಕರೀತಾರೆ. ಆವರಣದಲ್ಲಿ ಇದ್ದ ಹಗ್ಗವು ಹಗ್ಗವೆಂದು ಕಾಣೋದೇ ಇಲ್ಲ. ಕತ್ತಲೆಯೊಳಗೆ, ಮಬ್ಬುಗತ್ತಲೆಯೊಳಗೆ, ಮಂದ ಬೆಳಕಿನಲ್ಲಿ ಸಹಜವಾಗಿಯೇ ಇದು ಮುಚ್ಚಿ ಹಾಕು. ಆನಂತರ ಆ ವಿಕ್ಷೇಪ ಶಕ್ತಿ ಏನ್ ಮಾಡುತ್ತದೆ, ಅಲ್ಲಿ ಹಾವಿದೆ ಅಂತ ಬೋಧನೆ ಮಾಡುತ್ತದೆ. ಆ ಹಾವೇ ಸತ್ಯ ಅಂತ ಆಯ್ತು, ಹಗ್ಗ ಸುಳ್ಳು ಅಂತ ಆಯ್ತು. ವಿಚಾರಹೀನತೆಯಲ್ಲಿ ಪ್ರಾಪರ್ ಲಾಜಿಕ್ ಅನ್ನು ಉಪಯೋಗ ಮಾಡಲಿಲ್ಲ ಅಂದ್ರೆ ಸೆನ್ಸ್ ಆರ್ಗನ್ಸ್ಗಳನ್ನ ಪ್ರಾಪರ್ಲಿ ಎಂಪ್ಲಾಯ್ ಮಾಡಲಿಲ್ಲ ಅಂತಂದ್ರೆ ಆ ತಪ್ಪು ತಿಳುವಳಿಕೆ, ಆ ಭ್ರಮ, ಆ ಆರೋಪ ಹಾಗೇ ಮುಂದುವರಿತು. ಅದು ಕಚ್ಚಿದ್ರು ಕಚ್ಚಬಹುದು, ಸಾವು ಬಂದರೂ ಬರುತ್ತೆ. ಹೇಳಲಿಕ್ಕೆ ಬರುದು ಹಾವು ಕಚ್ಚದ ಅನ್ನೋ ಭಯದಿಂದ ಸತ್ವ ಬೇಕಾಗ್ತ ಬಂದಿದ್ದ, ಕಚ್ಚಿರುವುದೇ ಇಲ್ಲದು. ಇವನು ಪಾದದ ಕೆಳಗಿನಿಂದ ಕಾಲ ಕೆಳಗಿನಿಂದ ಪಕ್ಕದಿಂದ ಹಾದು ಹೋಗಿರ್ತದೆ. ಹಾವು ಅಂದವನು ಅಲ್ಲೇ ಕೊಲ್ಯಾಪ್ಸ್ ಆಗಿಬಿಡ್ತಾನೆ. ಈ ಪ್ರಕಾರವಾದ ಭ್ರಮಿತ ಪ್ರತಿಕ್ರಿಯೆಗಳು, ಮುಂಬರುವ ಎಲ್ಲ ಪ್ರತಿಕ್ರಿಯೆಗಳಿಗೇನು ಭ್ರಮಿತ. ಈ ಎರಡು ಶಕ್ತಿಗಳು, ಒಂದನ್ನು ಆವರಣ ಶಕ್ತಿ, ಇನ್ನೊಂದನ್ನು ವಿಕ್ಷೇಪ ಶಕ್ತಿ, ಎರಡು ಸೇರಿಕೊಂಡು ಈ ಜಗತ್ತು ನಮಗೆ ಸತ್ಯ ಅಂತ ಸ್ಪಷ್ಟವಾಗಿ. ಬ್ರಹ್ಮನನ್ನ ಮುಚ್ಚಿ ಹಾಕಿದ್ದು ಈ ಸೃಷ್ಟಿಯನ್ನು ಸತ್ಯ ಅಂತ ಒಪ್ಪಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇವು ಎರಡು, ಒಂದು ಬಿಟ್ಟು ಒಂದಿಲ್ಲ, ಇವು ಒಂದಾದ್ಮೇಲೆ ಒಂದಲ್ಲ, ಒಂದು ಬಿಟ್ಟು ಒಂದಿಲ್ಲ. ಏಕಕಾಲಕ್ಕೆ ಇವು ಎರಡು ಶಕ್ತಿಗಳು ವ್ಯಕ್ತವಾಗ್ತವೆ. ಮುಚ್ಚೋದು ಆರೋಪಿಸೋದು, ಮುಚ್ಚೋದು ಆರೋಪಿಸೋದು, ಆರೋಪಿಸಿದ್ದು ಮುಚ್ಚೋದು, ಮುಚ್ಚಿದ್ದು ಆರೋಪಿಸಿದ್ದು, ಆರೋಪಿಸಿದ್ದು ಮುಚ್ಚಿದ್ದು. ಹೀಗಾಗಿ ಯಾವ ಜಗತ್ತನ್ನ ಜೀವಾತ್ಮರು ಸತ್ಯ ಅಂತ ಒಪ್ಪಿಕೊಂಡಿದ್ದಾರೆ, ಯಾವ ಜೀವಾತ್ಮನನ್ನ ಜೀವಾತ್ಮರು ಸತ್ಯ ಅಂತ ಜೀವಾತ್ಮನನ್ನು ಒಪ್ಪಿಕೊಂಡಿದ್ದಾರೆ, ನಾಮರೂಪಾತ್ಮಕವಾದ ಯಾವ ಪರಮಾತ್ಮನನ್ನ ಸತ್ಯ ಅಂತ ಒಪ್ಪಿಕೊಂಡಿದ್ದಾರೆ, ಇದನ್ನ ಅಧ್ಯಾರೋಪ ಅಂತ ಕರೀತಾರೆ. ವೇದಾಂತ ಶಾಸ್ತ್ರದಲ್ಲಿ ಒಂದು ಪ್ರಕ್ರಿಯೆ ಇದೆ, ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಆರೋಪಿತವಾದಂತಹದ್ದನ್ನ ಅಪವಾದಿಸುವುದು ಅಂದ್ರೆ ನಿರಾಕರಿಸುವುದು ಒಂದು ಕ್ರಮ. ಈ ಕ್ರಮವನ್ನ ಪ್ರಕ್ರಿಯೆ ಅಂತ ಕರೀತಾರೆ. ಆದ್ರೆ ಮೊದಲು ಅಧ್ಯಾರೋಪ ಅನ್ನೋದು ಏನಿದೆಯೋ, ಆರೋಪಿತ ಏನು ಅನ್ನೋದನ್ನ ನಾ ಹೇಳಿದೆ. ಅಧ್ಯಾರೋಪಿತ ಅಂದ್ರೆ ಏನು? ಅಧಿಷ್ಠಾನದಲ್ಲಿ ಒಂದು ಇರ್ತದೆ, ಅಧಿಷ್ಠಾನದಲ್ಲಿ ಒಂದು ಇರ್ತದೆ. ಈ ಉದಾಹರಣೆಯಲ್ಲಿ ರೋಪ್ ಸ್ನೇಕ್ ಉದಾಹರಣೆಯಲ್ಲಿ ಒಂದು ಅಧಿಷ್ಠಾನದಲ್ಲಿ ಇದೆ. ಏನಿದೆ? ಹಗ್ಗ. ಆ ಅಧಿಷ್ಠಾನ ಹಗ್ಗದಲ್ಲಿ ಇದು ಆರೋಪಿತವಾಗಿದೆ. ಏನು ಆರೋಪಿತವಾಗಿದೆ? ಹಾವು. ಈವರೆಗೂ ನಾವು ಮಾತಾಡಿದ್ದು ವಿಚಾರ ಮಾಡದೇ ಇದ್ದಾಗ, ಕೇಚಿತ್ ಯಾರೋ ಒಬ್ರು ಕಶ್ಚಿತ್ ವಿಚಾರ ಪ್ರಾರಂಭ ಮಾಡಿದರೆ ಬ್ಯಾಟ್ರಿ ತಗೊಂಡು ಬಿಟ್ಟು ನೋಡಿ, ಕೈಯಿಂದ ಮುಟ್ಟಿ ನೋಡಿ, ಇನ್ನೂ ಸಮೀಪದಲ್ಲೂ ಹೋಗಿ ಕಣ್ಣುಗಳನ್ನು ಉಪಯೋಗ ಮಾಡಿ, ಕೋಲಿನಿಂದ ಹೀಗೆ ಹೀಗೆ ಅಲುಗಾಡಿಸಿ, ಇತ್ಯಾದಿ ಇತ್ಯಾದಿ ಪ್ರಮಾಣಗಳಿಂದ ಇದು ಹಾವು ಹೌದಾ ಅಂತ ಒಂದು ವೇಳೆ ಜಿಜ್ಞಾಸ ಮಾಡಿದ್ದೇ ಆದರೆ ಅವರಿಗೆ ಹಾವು ಪ್ರಾಪ್ತವಾಗ್ತದೋ ಏನು ಹಗ್ಗ ಪ್ರಾಪ್ತವಾಗ್ತದೆ? ಹಗ್ಗ ಪ್ರಾಪ್ತವಾಗ್ತದೆ. ಮಜಾ ನೋಡಿ, ಅದರ ಅರ್ಥ ಏನು? ಹಗ್ಗವು ತನ್ನಲ್ಲಿ ತಾನು ಯಾವ ಬದಲಾವಣೆಯನ್ನು ಮಾಡಿಕೊಳ್ಳದೆ ಹಾವಿನ ಸೃಷ್ಟಿಗೆ ಅವಕಾಶ ಮಾಡಿಕೊಡ್ತಲ್ವೋ? ಅದನ್ನು ಅಧಿಷ್ಠಾನ ಅಂತ ಕರೀತಾರೆ. ಅಧಿಷ್ಠಾನ ತನ್ನಲ್ಲಿ ಏನೂ ಬದಲಾವಣೆಯನ್ನು ಮಾಡಿಕೊಂಡಿಲ್ಲ, ಅದು ಎಲ್ಲ ಬದಲಾವಣೆಗೂ ಅವಕಾಶ ಮಾಡಿಕೊಡುತ್ತದೆ. ಏನು ಬದಲಾವಣೆಗಳು? ನಾಮರೂಪಾತ್ಮಕವಾದ ಬದಲಾವಣೆಗಳು, ಆರೋಪಿತ ವಿಷಯಗಳ ಬದಲಾವಣೆಗಳಿಗೆ, ವಿಕಾರಗಳಿಗೆ ಅವಕಾಶ ಮಾಡಿಕೊಡ್ತದೆ. ಇನ್ನು ಈ ಆರೋಪಿತವಾದದ್ದನ್ನು ಅಪವಾದ ಮಾಡೋದು ಹೇಗೆ ಅಂತಂದ್ರೆ, ಅದರ ಬಗ್ಗೆ ಜಿಜ್ಞಾಸೆ ಮಾಡಿ ಅಧಿಷ್ಠಾನ ಏನು ಅಂತ ಸ್ಪಷ್ಟ ಮಾಡಿಕೊಂಡ್ಬಿಟ್ರೆ ಆರೋಪಿತವು ಆರೋಪಿತ ಅಂತ ಸ್ಪಷ್ಟವಾಗ್ತದೆ. ವಿಚಾರ ಮಾಡದೇ ಇದ್ದಾಗ ಆರೋಪಿತವು ಸತ್ಯ ಅಂತಾಗಿತ್ತು. ಇದು ಬಹಳ ಚಂದದ. ವಿಚಾರ ಮಾಡದೇ ಇದ್ದಾಗ ಆರೋಪಿತವು ಸತ್ಯ ಅಂತಾಗಿತ್ತು, ಆದರೆ ವಿಚಾರದಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಅಧಿಷ್ಠಾನ ಸತ್ಯ, ಆರೋಪಿತವು ಆರೋಪಿತ. ಇನ್ನು ಮುಂದಿನ ಸ್ಟೆಪ್ ತುಂಬಾ ಈಸಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸತ್ಯ, ನಾಮರೂಪಾತ್ಮಕವಾದ ಜಗತ್ತು ಆರೋಪಿತ. ಇದು ಸತ್ಯ ಏನು ಅಂತ ಸ್ಪಷ್ಟವಾದ ನಂತರ ಯಾವ ಜಗತ್ತು ಸತ್ಯ ಆಗಿತ್ತು ಅದು ಆರೋಪಿತ ಜಗತ್ತು ಅಂತ ಆಯಿತು. ಜ್ಞಾನಾನಂತರ ಆರೋಪಿತವಾದ ಜಗತ್ತು ಇರಬೇಕಾ ಇರಬಾರ್ದ? ಇರಬಹುದು. ಅದಕ್ಕೆ ಮತ್ತೆ ಸಾಂಪ್ರದಾಯಿಕವಾದ ಉದಾಹರಣೆ ತರ್ತೀವಿ. ನೂರಾರು ಕನ್ನಡಿಗಳಲ್ಲಿ ನಾನು ನೂರಾರು ತರ ಕಾಣ್ತಾ ಇದ್ದಾಗ್ಯೂ ನಾನು ನೂರಾರು ಆಗಿಲ್ಲ, ನಾನು ಹೇಗಿದ್ದೇನೆ ಹಾಗೆ ಇದ್ದೇನೆ ಅನ್ನುವುದು ಸ್ಪಷ್ಟ ನನಗಿದ್ದದ್ದೇ. ಆದರೆ ಈಗ ಪ್ರತಿಬಿಂಬಗಳು ಇರಬಾರ್ದಲ್ವೇ? ಇದ್ದರೂ ಅವು ಹೇಗೆ ಲೆಕ್ಕಕ್ಕೆ ಇಲ್ಲವೋ ಹಾಗೆ ಬ್ರಹ್ಮನ ಸ್ಪಷ್ಟತೆಯ ನಂತರವೂ ಜಗತ್ತು ನಾಮರೂಪಾತ್ಮಕವಾದ ಜಗತ್ತು ಹಾಗೇ ಇದ್ದಾಗ್ಯೂ ಕೂಡ ಅವು ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲಿಗೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಮುಗೀತು. ಇದೇ ರೀತಿ ಅವಸ್ಥಾತ್ರಯ ಪ್ರಕ್ರಿಯೆ, ಇದೇ ರೀತಿ ಅನುವ ವ್ಯತಿರೇಕ ಪ್ರಕ್ರಿಯೆ, ಎಲ್ಲವೂ ಆ ಒಂದೇ ಒಂದು ತತ್ವವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆ ತತ್ವವನ್ನು ಎಸ್ಟಾಬ್ಲಿಷ್ ಮಾಡ್ತವೆ. ಅಲ್ಲಿಗೆ ಪ್ರಕ್ರಿಯೆ ಜಿಜ್ಞಾಸ ಮುಗೀತು. ಹಾಗೆ ಇದು ಒಂದು ಶ್ಲೋಕದಲ್ಲಿ ಯಾವ ಪ್ರಕ್ರಿಯೆಯನ್ನು ಕೈಲಿ ಎತ್ಕೊಂಡಿದ್ದಾರೆ, ಅಧ್ಯಾರೋಪ ಅಪವಾದ ಪ್ರಕ್ರಿಯೆ, ಅದನ್ನ ಹೇಗೆ ತಾತ್ಪರ್ಯ ಸಹಿತವಾಗಿ ಮುಕ್ತಾಯ ಮಾಡ್ತಾರೆ ನೋಡಿ. ಇದಂ ವಿಶ್ವಂ ಬ್ರಹ್ಮೈವ ಇತ್ಯೇವ ವಾಣಿ. ವಾಣಿ ವೇದ ಮಾತೆಯ ವಾಣಿ, ಉಪನಿಷತ್ತುಗಳ ವಾಕ್ಯಗಳು, ಜೀವಬ್ರಹ್ಮ ಐಕ್ಯವನ್ನು ತೋರಿಸುವಂತಹ ಉಪನಿಷತ್ ವಾಕ್ಯಗಳು, ಈ ವಾಕ್ಯಗಳು ಶ್ರೌತಿ ಬ್ರೂತಿ, ಈ ವಾಕ್ಯಗಳು ನಮಗೆ ವಕ್ಕೋರುಲನಿಂದ ಹೇಳುತ್ತವೆ. ತಿಳಿಸುತ್ತವೆ, ಪ್ರವೃತ್ತಿಯನ್ನು ತಿಳಿಸುತ್ತವೆ. ಶ್ರವೃತ್ತಿ ಅಂತಂದ್ರೆ ನಮಗೆ ಶ್ರವಣವನ್ನು ಮಾಡಿ ಅವಕಾಶ ಮಾಡಿಕೊಡ್ತದೆ. ಏನಂತ ಹೇಳುತ್ತದೆ ಅಂದ್ರೆ, ಇದಂ ವಿಶ್ವಂ ಬ್ರಹ್ಮ ಇವ, ಈ ಜಗತ್ತೆಲ್ಲವೂ ಬ್ರಹ್ಮವೇ. ಅದಕ್ಕೂ ಹೂ ಅಂತೀರಿ ನೀವೀಗ. ನಾವು ಮೊದಲು ಹೇಳಿದ್ವಿ ಈ ಜಗತ್ತೆಲ್ಲವೂ ನಾಮರೂಪ, ಅದಕ್ಕೆ ಹೂ ಅಂದ್ರಿ. ಈಗ ಹೇಳಿದ್ವಿ ಈ ಜಗತ್ತು ಬ್ರಹ್ಮವೇ, ಅದಕ್ಕೂ ಹೂ ಅಂದ್ರಿ. ಸೋ ಏನಾಗಿದೆ ಇಲ್ಲಿ, ಅಧಿಷ್ಠಾನ ಆರೋಪ ಜಿಜ್ಞಾಸಕ್ಕೆ ಬರುತ್ತದೆ. ಹಗ್ಗದಲ್ಲಿ ಹಾವು ಆರೋಪಿತವಾಗಿದೆ, ಆರೋಪಿತವಾದ ಹಾವು ಏನದು? ಹಗ್ಗವೇ. ಬ್ರಹ್ಮನಲ್ಲಿ ಜಗತ್ತು ಆರೋಪಿತವಾಗಿದೆ, ಆರೋಪಿತವಾದ ಜಗತ್ತು ಏನದು ನೋಡಿ ಹೆಂಗ್ ಸರಿಯೋತ್ ನೋಡಿಗೆ. ಆರೋಪಿತವಾದ ಆಭರಣ ಚಿನ್ನದಲ್ಲಿ, ಆರೋಪಿತವಾದ ಆಭರಣ ಚಿನ್ನವನ್ನು ಬಿಟ್ಟು ಬೇರೆ ಇದೆಯೋ? ಆದ್ದರಿಂದ ಆಭರಣವು ಚಿನ್ನವೇ. ಒಂದೇ ಒಂದು ಸಣ್ಣದೊಂದು ಜಿಜ್ಞಾಸ, ಭಾರಿ ಇಂಪಾರ್ಟೆಂಟ್ ಜಿಜ್ಞಾಸ. ಆರೋಪಿತವಾದ ಆಭರಣ ಚೈನ್ ಅನ್ನು, ಬಳೆ ಹಣ್ಣು, ಉಂಗುರ ಅನ್ನು, ಯಾವುದೋ ಒಂದು ಹಣ್ಣು, ಆರೋಪಿತವಾದ ಒಂದು ಆಭರಣ ನಾಮರೂಪ, ಆರೋಪಿತವಾದ ಆಭರಣ ಎಲ್ಲಿ ಆರೋಪಿತವಾಗಿದೆ? ಹೌದೋ, ಚಿನ್ನದಲ್ಲಿ ಆಭರಣವು ಆರೋಪಿತ. ಈ ಆಭರಣವು ಸೆಕೆಂಡ್ ಸ್ಟೆಪ್. ಈ ಆಭರಣವು ಚಿನ್ನವನ್ನು ಬಿಟ್ಟು ಬೇರಿಲ್ಲ. ಆಭರಣದ ತುದಿವರೆಗೂ ಕೂಡ ಚಿನ್ನವೇ ಇದೆ. ಚಿನ್ನವನ್ನು ಬಿಟ್ಟು ಸ್ವತಂತ್ರವಾಗಿ ಆಭರಣ ಸೃಷ್ಟಿಯಾಗಿಲ್ಲ. ಆದ್ದರಿಂದ ಆಭರಣವು ಚಿನ್ನವೇ. ಕೊನೆಯ ಜಿಜ್ಞಾಸ ನೋಡಿ, ಹಾವು ಹಗ್ಗವೇ, ಹಗ್ಗವು ಹಾವಲ್ಲ, ಹಗ್ಗವು ಹಾವಾಗದೆ ಹಾವಿಗೆ ಅವಕಾಶ ಮಾಡಿಕೊಟ್ಟಿದ್ದರಿಂದಾಗಿ ಹಾವು ಹಗ್ಗವೇ. ಆದರೆ ಹಗ್ಗವು ಹಾವಾಗಿಲ್ಲ. ಜಗತ್ತು ಬ್ರಹ್ಮನೇ, ಬ್ರಹ್ಮ ಜಗತ್ತಾಗಿಲ್ಲ. ಹಾಗಾದ್ರೆ ಜಗತ್ತು ಏನಿದು? ಇವ ಆಸ್ ದೋ, ಆಸ್ ದೋ ತೋರುತ್ತದೆ, ಇದ್ದಂತೆ ತೋರುತ್ತದೆ. ವಿವೇಕಗಳಿಗಿದು ಮಿಥ್ಯಾ ಎಂದು ಸ್ಪಷ್ಟವಾಗಿದೆ, ಜ್ಞಾನಿಗಳಿಗಿದು ಮಿಥ್ಯಾ ಎಂದು ಸ್ಪಷ್ಟವಾಗಿದೆ, ವಿಚಾರಹೀನರಿಗೆ, ಬಾಲಬುದ್ಧಿಯವರಿಗೆ, ತಿಳುವಳಿಕೆ ಇಲ್ಲದೇ ಇದ್ದವರಿಗೆ, ವಿಚಾರ ಮಾಡದೇ ಇದ್ದವರಿಗೆ ಸತ್ಯವೆಂದು ಒಪ್ಪಿಕೊಳ್ಳಲಾಗಿದೆ. ವರಿಷ್ಠ ಅಥರ್ವನಿಷ್ಠ ಬ್ರೂತೆ, ವರಿಷ್ಠ ಅಂದ್ರೆ ಶ್ರೇಷ್ಠ ವಾಕ್ಯಗಳು. ಯಾವ ಉಪನಿಷತ್ತಿನಲ್ಲಿ ಶ್ರೇಷ್ಠ ವಾಕ್ಯಗಳು? ಅಥರ್ವಣ, ಅಥರ್ವಣ ವೇದದ ಉಪನಿಷತ್ತುಗಳಲ್ಲಿ ಇದು ಸ್ಪಷ್ಟವಾಗಿದೆ. ಏನು ಅಂದ್ರೆ, ಇದಂ ವಿಶ್ವಂ ಬ್ರಹ್ಮೈವ. ಈ ಜಗತ್ತೆಲ್ಲವೂ ಏನಿದು? ಬ್ರಹ್ಮನೇ. ಮತ್ತೆ ವಾಪಸ್ ಬಂದಿದ್ದೇವೆ ನಾವು ಈಗ. ಬ್ರಹ್ಮನನ್ನ ಬಿಟ್ಟು ಇದು ಇಲ್ಲ, ಆದ್ದರಿಂದ ಜಗತ್ತು ಬ್ರಹ್ಮನೇ. ತಸ್ಮಾತ್ ಏತತ್ ವಿಶ್ವಂ ಬ್ರಹ್ಮ ಮಾತ್ರಂ ಹಿ. ಆದ್ರೆ ಈ ವಿಶ್ವ ಎಲ್ಲ ಏನು? ಬ್ರಹ್ಮನೇ. ಲಾಜಿಕ್ ಕೊಡ್ತಾರೆ. ನಾಧಿಷ್ಠಾನ ಭಿನ್ನತಾ ಆರೋಪಿತಸ್ಯ, ಆರೋಪಿತಸ್ಯ ಭಿನ್ನತಾ, ಆರೋಪಿತವಾದದ್ದು ಬ್ರಹ್ಮನಿಂದ, ಅಧಿಷ್ಠಾನ ಬ್ರಹ್ಮನಿಂದ ಭಿನ್ನ ಬೇರೆ ಎಂದು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಸಪೋಸ್ ನೀವು ಪ್ರಯತ್ನ ಮಾಡ್ರಿ, ಈಗ ಆಗೋದಿಲ್ಲ ನೋಡ್ರಿ, ನಿಮ್ಮ ಎದುರಿಗೆ ತೋರಿಸ್ತೇನೆ, ಪ್ರಯತ್ನ ಮಾಡ್ರಿ. ಮಣ್ಣು ಇಲ್ಲದೇನೆ ಮಡಿಕೆಯನ್ನು ನೋಡೋ ಪ್ರಯತ್ನ ಮಾಡ್ರಿ. ಚಿನ್ನ ಇಲ್ಲದೇನೆ ಬಳೆಯನ್ನು ಗುರುತಿಸೋ ಪ್ರಯತ್ನ ಮಾಡ್ರಿ. ಏನ್ ತೋರಿಸ್ತದೆ? ಅಧಿಷ್ಠಾನವು ಅವಕಾಶ ಮಾಡಿಕೊಡದೆ ಯಾವ ಸೃಷ್ಟಿಯೂ ಸಾಧ್ಯವಿಲ್ಲ. ಆದ್ದರಿಂದ ಸೃಷ್ಟಿಯ ಕಣ ಕಣದಲ್ಲಿಯೂ ಕೂಡ ಬ್ರಹ್ಮನೇ ಇದ್ದಾನೆ. ಇದು ನಮ್ಮ ಹಿಂದೂ ಧರ್ಮದಲ್ಲಿಯ ಫಿಲಾಸಫಿ ಕೂಡ ಇದನ್ನೇ ಹೇಳ್ತದೆ. ಏನ್ ಹೇಳ್ತದೆ? ಇಡೀ ಸೃಷ್ಟಿಯೇ ಇದು ಈಶ್ವರ. ಈ ಒಂದೇ ಒಂದು ಶುದ್ಧವಾದ ಸಿದ್ಧಾಂತದ ಮೇಲೆ ನಮ್ಮ ಹಿಂದೂ ಸಂಸ್ಕಾರಗಳೆಲ್ಲ ಅಂಟುಕೊಂಡಿ, ಹ್ಯಾಂಕಿ ಪ್ಯಾಂಕಿ ಸಂಸ್ಕಾರಗಳೆಲ್ಲ ನಮ್ಮ. ಅದು ಕುಂಕುಮ ಹಚ್ಕೊಳ್ಳದೇ ಇರ್ಬೋದು, ಅದು ಬಳೆ ಹಾಕೊಳ್ಳದೇ ಇರ್ಬೋದು, ನಾನಾ ದೇವತಾ ಪೂಜಾ ಆ ಕೈಂಕರ್ಯಗಳೇ ಇರ್ಬೋದು, ಉಪಾಸನ ಇರ್ಬೋದು, ವ್ರತ ಇರ್ಬೋದು, ಆಚರಣೆ ಇರ್ಬೋದು, ಇವು ಸುಮ್ಮನೆ ಹ್ಯಾಂಕಿ ಪ್ಯಾಂಕಿ ಕಲ್ಪನೆಗಳಲ್ಲ. ಇವೆಲ್ಲದಕ್ಕೂ ಮೂಲವಾದ ಫಿಲಾಸಫಿ ಏನು ಅಂತಂದ್ರೆ, ಏನ್ ಇದೆಯೋ ಅದೆಲ್ಲವೂ ಬ್ರಹ್ಮನೇ, ಏನ್ ಇದೆಯೋ ಅದೆಲ್ಲವೂ ಈಶ್ವರನೇ. ಇದು ನಾಟ್ ಎನ್ ಆರ್ಡಿನರಿ ಸ್ಟೇಟ್ಮೆಂಟ್, ಇದು ಸಾಮಾನ್ಯವಾದಂತ ಹೇಳಿಕೆ ಅಲ್ಲ. ಇದು ಮಕ್ಕಳ ಹೇಳಿಕೆ ಅಲ್ಲ, ಬಾಲಬುದ್ಧಿ ಹೇಳಿಕೆ ಅಲ್ಲ. ಒಂದು ಏನೋ ಒಂದು ಪ್ರಿಂಟ್ ಮಾಡಿದ್ನೇನೋ, ಹೋದ್ನೋ ಮನ್ಯಾಗ ಕೊಟ್ಟನೇನೋ ತಗೊಳ್ರಿ, ನಮ್ಮ ಕ್ರಿಶ್ಚಿಯನ್ ಧರ್ಮಕ್ಕೆ ಬಂದು ಸೇರ್ಕೊಡ್ರಿ. ಈ ಬುನಾದಿ, ಈ ಬುನಾದಿ ಎಂತ ಬುನಾದಿ ಇದು? ಹೈಲಿ ಲಾಜಿಕಲ್ ಅದ. ನಿನಗೆ ಕೂತ್ಕೊಂಡು ಕೇಳಲಿಕ್ಕೆ ಸಮಾಧಾನ ಬೇಕು, ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಿನ್ನ ಮನಸ್ಸು ತೆರೆದಿಟ್ಟಿರ್ಬೇಕು, ಪೂರ್ವಗ್ರಹ ಪೀಡಿತನ ಆಗಿರಬಾರದು, ನಿನ್ನ ಹೃದಯ ಸ್ವಚ್ಛ ಇರಬೇಕು, ಇದು ಕೇಳಲಿಕ್ಕೆ ಸ್ವಲ್ಪ ಸಮಯ ಇರಬೇಕು ನಿನಗೆ. ಇವುಗಳನ್ನು ಸಂಶೋಧನೆ ಮಾಡಬೇಕಾದ್ರೆ ನಮ್ಮ ಋಷಿ ತಪಸ್ವಿಗಳಿದ್ದಾರೋ ಸಾಕಷ್ಟು ಸಮಯ ಇತ್ತು ಅವರಿಗೆ. ಏ ಅರ್ಜೆಂಟ್ ಹೋಗ್ಬೇಕಿನ್ನ ಐದೇ ನಿಮಿಷ ಟೈಮ್ ಇದೆ ಅಂತ ಪ್ರಶ್ನೆನೇ ಇದ್ದಿದ್ದಿಲ್ಲ ಅವರಿಗೆ. ಅದಕ್ಕೆ 5,000 ವರ್ಷ ತಪಸ್ ಮಾಡ್ತಿದ್ರು. ಏಕಾಗ್ರ ಚಿತ್ರ ಕೂತ್ಕೊಂಡ್ಬಿಡೋದು ನೋಡಿ, ಬರೀ ಗಂಡಿನಿಂದ ಸೂರ್ಯನಿಂದ ಎಷ್ಟು ಗ್ರಹಗಳು ಎಷ್ಟು ದೂರ ಇವೆ ಅನ್ನೋದನ್ನ, ಯಾವ ಯಂತ್ರೋಪಕರಣಗಳು ಇಲ್ಲದೆ, ಯಾವ ಟೆಲಿಸ್ಕೋಪ್ಗಳು ಇಲ್ಲದೆ, ಯಾವ ಡಿಜಿಟಲ್ ಟೆಲಿಸ್ಕೋಪು ಇಲ್ಲ, ಮೈಕ್ರೋಸ್ಕೋಪು ಇಲ್ಲ, ಏನೂ ಇಲ್ಲದೇ ಒಳಗೂ ಸಂಶೋಧನೆ ಮಾಡಿದ್ರು, ಹೊರಗೂ ಸಂಶೋಧನೆ ಮಾಡಿದ್ರು. ಸುತ್ತ ಹಾಕಲಿಕ್ಕೆ ಅದಕ್ಕೆ 18 ವರ್ಷ ಸಮಯ ಹಿಡಿತದೆ. ಹೇಗೆ ಹುಡುಕಿರ್ಬೋದು ಅದನ್ನ? ಸಿಂಪಲ್ ಹೋಗ್ಲಿ, ಅದೆಲ್ಲ ಬಿಡಿ. ಗಳಿಗೆ ಪಳ ಅಂತೆಲ್ಲ ಹೇಳಿದ್ರಲ್ಲ ನಿಮಗೆ, ಗಳಿಗೆ ಬಟ್ಟಲು, ಆ ಗಳಿಗೆ ಬಟ್ಟಲು, ಗಳಿಗೆ ಆ ಸೂರ್ಯ, ಆ ಸೂರ್ಯನು ಹೇಗೆ ಪೃಥ್ವಿಯು ಹೇಗೆ ತಿರುಗ್ತಾ ಇರ್ತದೆ, ಹಾಗೆ ಸೂರ್ಯನ ಬೆಳಕು ಬದಲಾಗ್ತಾ ಇರ್ತದೆ. ಆದ್ರೆ ಐದೇ ನಿಮಿಷ ಹಿಡಿತು ಅಂತ ಅದನ್ನು ಸಂಶೋಧನೆ ಮಾಡಲಿಕ್ಕೆ ಅವರು ಅಷ್ಟು ತಪಸ್ ಮಾಡ್ಬೇಕಾದ್ರೆ ಕೈಕೋಪ್ ಕೊಡ್ಬೇಕು ಹೆಂಗೆ ಹೋಗ್ತದೆ. ನಾನು ಇವತ್ತು ಹೇಳ್ತಾ ಇದ್ದೆ, ಈ ಹೂಗಳು ಅರಳ್ತಾವ ನೋಡ್ರಿ, ಹೂಗಳು ಅರಳ್ತಾವಲ್ಲ, ಆ ಮೊಗ್ಗು ಎದುರಿಗೆ ಒಂದು ಕ್ಯಾಮ್ರಾ ಆನ್ ಮಾಡಿಡ್ಬೇಕು, ನೀವು ವಿಡಿಯೋ ಕ್ಯಾಮ್ರಾ ಆನ್ ಮಾಡಿಡ್ಬೇಕು, ಅರ್ಥ ಆಯ್ತಾ? ವಿಡಿಯೋ ಕ್ರಮ ಆ ವಿಡಿಯೋ ಕ್ಯಾಮ್ರಾ ಆನ್ ಮಾಡಬೇಕು, ಸ್ಟಿಲ್ ಇಟ್ಬಿಡ್ಬೇಕಲ್ಲ ಆ ಮೊಗ್ಗಿನ ಮೇಲೆ ನೀವು ಫೋಕಸ್ ಮಾಡಿ ಅದು ಇಟ್ಬಿಡ್ಬೇಕು. ಅದು ಮೊಗ್ಗು ಅರಳಲಿಕ್ಕೆ ಶುರು ಮಾಡ್ತದೆ, ಓ ಈಗ ಅರಳ್ಬಿಡ್ತೀನಿ, ಇಲ್ಲ ಇಟ್ ಟೇಕ್ ಇಟ್ ಸೋನ್ ಟೈಮ್, 10 ನಿಮಿಷ 15 ನಿಮಿಷ. ಹಾ ಇದು ನೋಡಿ, ಇದು ಎಷ್ಟು ಮಜ್ಜ ಆಗಿದೆ ಇಲ್ಲಿ. ನಾ ಬಂದ ದಿವಸ ಸುಮ್ಮನೆ ಕೆಳಗಡೆಯಿಂದ ಒಂದು ಇದು ಬಂದಿತ್ತು, ಅದಕ್ಕೆ ಏನದು ಸುಮ್ಮನೆ ಒಂದು ಎಲೆ ಎಲೆ ಚಿಗಳು ಬಂದಿತ್ತು. ಅದು ಹೆಂಗಿತ್ತು ಅಂದ್ರೆ ಒಂದು ರೋಪ್ ಇದ್ದಂಗೆ ಇತ್ತು ಅದು ಎಲೆ ಚಿಗಳು. ನಾ ದಿವಸ ಬೆಳಗ್ಗೆ ಎದ್ದಗಳು ಒಂದು ನೋಡ್ತಿದ್ದೆ ನಾನು, ಇವತ್ತೆಷ್ಟಾಯಿತು ಇವತ್ತೆಷ್ಟಾಯಿತು ಇವತ್ತೆಷ್ಟಾಯಿತು ಅಂದ್ರೆ ಅದು ಪೂರ್ತಿ ಅರಳಿ ಕವಿತಾ, ಆ ಎಲೆ ಪೂರ್ತಿ ಅರಳಿ ಒಂದು ಪೂರ್ಣ ಎಲೆ ಆಗಬೇಕು ಅಂದರೆ 5 ದಿವಸ ಹಿಡಿತು. 5 ದಿವಸ ಕ್ಯಾಮ್ರಾ ಆನ್ ಇಡಬೇಕು ನೀನು, ಅರ್ಥ ಆಯ್ತು? ಈಗ 5 ದಿವಸ ಕ್ಯಾಮ್ರಾ ಆನ್ ಇಡಬೇಕು, ವಿಡಿಯೋ ಕ್ಯಾಮ್ರಾ ಆನ್ ಇಡಬೇಕು. ಹಾಂ ಅರ್ಥ ಅರ್ಥ ಅರ್ಥ ವೆರಿ ಸ್ಲೋ, ಅದಕ್ಕೆ ತಾಳ್ಮೆ ಬೇಕು, ಇದಕ್ಕೆ ಪ್ರೊಸೆಸ್ ಇಸ್ ವೆರಿ ಸ್ಲೋ, ಭಾರಿ ತಾಳ್ಮೆ ಬೇಕು. ಆನಂತರ ಅದು ಪೂರ್ತಿ ಅಲ್ಲಿ ನಿಂತ ಮೇಲೆ ಆಫ್ ಮಾಡಿ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಡ್ರಿ. ಅವಾಗ ಏನಾಗ್ಬಿಡ್ತದೆ ಅಂತ ಆಯ್ತಾ? ಈಗ ನೀವು ಫಾಸ್ಟ್ ಫಾರ್ವರ್ಡ್ ಸ್ಟೇಜ್ನೊಳಗಿದ್ದೀರಿ ಈಗ. ಸಾರಿ, ನಾವೇನು ಇವತ್ತು ಜಗತ್ತಿನೋಗಿದ್ದೇವೆ ಫಾಸ್ಟ್ ಫಾರ್ವರ್ಡ್ ಸ್ಟೇಜ್. ಇದರಿಂದ ಇದರ ಅರ್ಥ ಏನಂದ್ರೆ ಅವರು ರೆಕಾರ್ಡ್ ಎಲ್ಲ ಮಾಡಿಬಿಟ್ರೆ ನಾವು ಅದ್ರ ಫಲ ಅನುಭವಿಸ್ಲಿಕ್ಕತ್ತೇವೆ. ಅದಕ್ಕೆ ಅವ್ರು ಏನು ಕಷ್ಟಪಟ್ಟು ನಂಬಲಿಕ್ಕೆ ನಾವು ತಯಾರಿಲ್ಲ. ಏಕೆಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಎಲ್ಲ ನಮಗೆ ರೆಡಿಮೇಡ್ ಸಿಕ್ಬಿಡ್ತಾವ. ಸಂಡೆ ಮಂಡೆ ಟ್ಯೂಸ್ಡೇ ಅಂತ ಹೇಳೋದಲ್ಲ ಎಲ್ಲ ಸಿಕ್ಬಿಟ್ರು ನಮಗೆ. AM PM ನೀ ಹೆಂಗೆ ಬೇಕಾದ ಆಟಾಡ, ತಂದೆ ತಾಯಿಗಳು ಆನಂದ ಪಡ್ತಾರೆ. ಅದು ಗೊಂಬೆ ಹಿಂಗೆ ಇರ್ಬೇಕು ಹಿಂಗೆ ಆಡ್ಬೇಕು ಅಂತ ಮಾರ್ಕೆಟಿಂಗ್ ತಂದು ಕೊಟ್ಟಿರ್ತಾರೆ. ತಂದು ಕೊಡೋದ್ರೆ ಒಂದು ಖುಷಿ, ಅವರಿಗೆ ಮಕ್ಕಳಿಗೆ ಅಡುಗೆ ತಂದು ಕೊಡೋದೊಂದು ಖುಷಿ. ತಂದು ಕೊಟ್ಟ ಮೇಲೆ ಇವ ಹೆಂಗೆಂಗೋ ಆಡ್ಲಿಕ್ಕೆ ಹತ್ರ ಅವ್ರೇನು ಬೇಜಾರು ಮಾಡ್ಕೊಂಬುದಿಲ್ಲ. ಇವತ್ತಿನದು ನಾನು ಯಾವ ತಂದೆ ತಾಯಿ ಕೂಡ ಮಕ್ಕಳು ಆಟ ಆಡುವಾಗ ಆ ಆಟದ ಗೊಂಬೆ ಜೊತೆ ಅನ್ಯಥಾ ಅವ್ರು ನಡ್ಕೊಂಡಾಗ ಬೇಜಾರಾದ ನಾನು ನೋಡೇ ಇಲ್ಲ. ನಮ್ಮ ಋಷಿಗಳು ಕೂಡ ಹಾಗೆ ಅವ್ರು ಹಾಕಿ ಕೊಟ್ಟಿರುವಂತಹ ಸಂಡೇ ಸೋಮವಾರ ಮಂಗಳವಾರ ಬುಧವಾರಗಳನ್ನು ನೀವು ಸಂಡೇ ಮಂಡೇ ಟ್ಯೂಸ್ಡೇ ಅಂತ ಏನು ಕರಿತೀವೋ ಕರಿ ಮರ್ಯಾ, ಎಲ್ಲ ರೆಡಿ ಕೊಟ್ಬಿಟ್ಟಿವಿ ನಿಮಗೆ. ಹಿಂಗರ ತಿನ್ನು ಹಿಂಗರ ತಿನ್ನು ಅಂತೂ ಬಾಯಿ ಹಾಕೊಂಡು ತಿನ್ನು ಊಟ ಮಾಡಿದ್ರು ಹೊಟ್ಟೆ ತುಂಬ ಹೋಗೋದು. ಎಷ್ಟೊಂದು ಆಶೀರ್ವಾದ, ಎಷ್ಟು ಖುಷಿ ಪಡ್ತಿರ್ಬೋದು, ಕಲ್ಪನೆ ಮಾಡ್ರಿ ನೀವು ಸುಮ್ಮನೆ. ಆದ್ರೆ ಇದನ್ನು ಸಾಧಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು, ಸಾವಿರಾರು ವರ್ಷ ತಪಸ್ಸು ಮಾಡಿದ್ರೆ ಆಮೇಲೆ ಆ ಸಂಶೋಧನೆಯನ್ನ ತಮ್ಮ ಗುರುಕುಲದಲ್ಲಿ ತಮ್ಮ ಶಿಷ್ಯರಿಗೆ ಹೇಳದನ ಯಾರು ಸಾಯಲಿಲ್ಲ. ಅದನ್ನು ಕೊಟ್ಟರು, ಅದ್ರ ಮುಂದಿನ ಸಂಶೋಧನೆಯನ್ನು ಅವರು ಮುಂದುವರಿಸಿದ್ರು. ಹಾಗೆ ಕೊಡದೆ ಹೋಗಿದ್ರೆ ಅದ್ರ ಮುಂದಿನ ಸಂಶೋಧನೆ ನಿಂತು ಹೋಗ್ಬಿಡ್ತಿತ್ತು. ಅವರೆಲ್ಲರೂ ಮಾಡಿದ ವೈಜ್ಞಾನಿಕ ಸಂಶೋಧನೆಗಳು ಪೂರ್ಣ ಘಟ್ಟವನ್ನು ತಲುಪಿವೆ. ನಮ್ಮ ಸಂಶೋಧನೆಗಳು ಇನ್ನು ಸಂಶೋಧನೆಯ ಹಂತದಲ್ಲಿ ಅವು ಯಾವಾಗ ಘಟ್ಟ ತಲುಪ್ತಾವೋ ಗೊತ್ತಿಲ್ಲ. ನೋಡಿ, ಆ ಹೆಣ್ಣುಮಗಳ ತಲೆ ಒಳಗೆ ಭ್ರೂಣ, ಗರ್ಭಕೋಶದಲ್ಲಿ ಇರಬೇಕಾದ ಭ್ರೂಣ ತಲೆ ಒಳಗಿದೆ. ಅವಳಂತಾಳೆ, ನನ್ನ ಅವಳಿ ಸಹೋದರಿ ನನ್ನ ಮಿದುಳಿನೊಳಗಿದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಲ್ಲವ ಕೂದಲವ ಗಡದು ನಿಂತು ಬಿಟ್ಟದ, ಎಲ್ಲ ಭ್ರೂಣದೊಳಗೆ ಇದ ಮಿದುಳಿನೊಳಗೆ. ಅದನ್ನು ಆಪರೇಷನ್ ತೆಗೆದು ಮಾಡಿ ತೆಗೆದ ಮೇಲೆ ಅವಳಿಗೆ ಗುಣ ಆಯ್ತು. ಅಲ್ಲಿವರೆಗೂ ಯಾರೋ ಮಾತಾಡ್ದಂಗೆ, ಒಳಗೆ ಯಾರೋ ಇದ್ದಂಗೆ, ಹೊರಗೆ ಏನೋ ಕೇಳಿ ಹೊರಗೆ ಕೇಳಿಸ್ತಾ ಇಲ್ಲ, ಡಬಲ್ ಡಬಲ್ ಮಾತುಗಳು ಕೇಳಿಸ್ದಂಗೆ. ಅದೇನು ಗೊತ್ತಿಲ್ಲಪ್ಪ. ಇದಾರು 9 ತಿಂಗಳ 10 ದಿವಸಕ್ಕೆ ಹೊರ ಬಂದ್ಬಿಡ್ತದೆ, ಅದು ಹೊರಗೆ ಬರೋ ಚಾನ್ಸ್ ಇರ್ಬೇಕು. ಎಂತ ಈಗ ನೋಡ್ರಿ, ಇದ್ದದ್ದು ಇದೆ ಅಂತ ಗುರುತಿಸಲಿಕ್ಕೆ 22 ವರ್ಷ ಇತ್ತು. ಇಷ್ಟೊಂದು ಅಡ್ವಾನ್ಸ್ ಆಗಿ ಇಷ್ಟೊಂದು ವರ್ಷ ಅವಳು ಕಂಪ್ಲೇಂಟ್ ಕೊಡ್ತಾಳೆ. 6-7 ವರ್ಷದಿಂದ ಏನೋ ಅನಿಸ್ತದ್ರಿ, ಏನೋ ಆಗ್ತಾ ಇದೆ ರೀ, ಹೊರಗೆ ಮಾತುಗಳು ಮಾತಾಡೋದು ಕಾಣ್ತದೆ ಆದ್ರೆ ಮಾತುಗಳು ಕೇಳಿಸೋದಿಲ್ಲ, ಒಳಗೆ ಯಾರೋ ಮಾತಾಡಿಕತ್ತಂಗೆ ಅನಿಸ್ತದೆ. ನಾವು ಭಾರತ ದೇಶದಾಗೆಲ್ಲ ಹೈದರಾಬಾದ್ ಒಳಗೆ ಅಂದಿರ್ತಾರೆ, ಹಣೆ ಪಿಚ್ಚಿ ಎಲ್ಲ ಪಿಚ್ಚಿ, ನಿಮಗೇನು ತರಿಸು, ಯಾವುದೋ ದೆವ್ವ ಹೊಕ್ಕೊಂಡಿರ್ಬೇಕು, ಪಿಶಾಚಿ ಹೊಕ್ಕೊಂಡಿರ್ಬೇಕು, ಒಳಗೆ ದೆವ್ವ ಪಿಶಾಚಿ ಹೋಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆತ್ತಿರ್ಬೇಕು. ಇಂಥ ಕಥೆಗಳನ್ನು ನಾವು ಹೇಳಿ ದಾಟಿಸೋ ಪ್ರಯತ್ನ ಮಾಡ್ತೀವಿ. ಆರೋಪಿತ ಮೇಲೆ ಆರೋಪಿತ. ಆದರೆ ಅಲ್ಲಿ ಡಾಕ್ಟರ್ ಅದನ್ನು ಸಂಶೋಧನೆ ಮಾಡಿ ತೆಗೆದ್ರು, ಹಾಗಿಲ್ಲ ಇದು, ಅದ್ರೆ ಏನೋ ಇರಬೇಕು ಕಂಡಿಡು. ತಾತ್ಪರ್ಯ ಏನು ಅಂತಂದ್ರೆ, ಈ ಸಂಶೋಧನೆಗಳು ದೀರ್ಘಕಾಲದ ಸಂಶೋಧನೆ, ಆದರೆ ಆ ಸಂಶೋಧನೆ ಮಾಡಿ ಒಂದು ಘಟ್ಟಕ್ಕೆ ತಲುಪಕ್ಕೆ ಅವ್ರ ಕೆಪಾಸಿಟಿ ಎಷ್ಟಿರಬೇಕು ಅಂತ ನಾವು ಕಲ್ಪನೆ ಕೂಡ ಮಾಡಲಿಕ್ಕಾಗೋದು. ಆ ರಿಸೀವಿಂಗ್ ಕೆಪಾಸಿಟಿ, ಆಂಪ್ಲಿಫೈಯಿಂಗ್ ಕೆಪಾಸಿಟಿ, ಯಾವ ಉಪಗ್ರಹದಲ್ಲಿ ಕೂತ್ಕೊಂಡು ಇಲ್ಲಿಂದ ಅಲ್ಲಿ ಹೋಗಲಿಲ್ಲ, ಅವರು ಇಲ್ಲೇ ಕೂತ್ಕೊಂಡ್ರು. ಆದರೆ ತಮ್ಮ ತರಂಗಗಳನ್ನು ಅಲ್ಲಿಗೆ ಕಳಿಸಿದರು. ಏನ್ ತರಂಗಗಳು? ಇವೆಲ್ಲ ನನ್ನ ಭಾರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಭಾಳ ವಿಚಾರ ಮಾಡಿದ್ದೀನಿ. ನಾನು ಏನು ತರಂಗಗಳು, ಅದೇನು ಟೆಂಡೆನ್ಸಿ ಟು ಸಿ, ಟೆಂಡೆನ್ಸಿ ಟು ಸಿ ಪ್ರವೃತ್ತಿ, ನೋಡಬೇಕು ನೋಡಬೇಕು ಅನ್ನೋ ಪ್ರವೃತ್ತಿ, ಕೇಳಬೇಕು ಕೇಳಬೇಕು ಅನ್ನೋ ಪ್ರವೃತ್ತಿ, ಆ ಪ್ರವೃತ್ತಿಯನ್ನು ಆಂಪ್ಲಿಫೈ ಮಾಡಿದರು. ಆ ಪ್ರವೃತ್ತಿಯನ್ನು ಆಂಪ್ಲಿಫೈ ಮಾಡಿದರು. ದ್ವಿಗುಣ ತ್ರಿಗುಣ ಅದು ಬೆಳೀತು ಬೆಳೀತು ಹೋಯ್ತು ಹೋಯ್ತು ಹೋಯ್ತು. ಸಾಮಾನ್ಯವಾಗಿ ನಾವು ಎಲ್ಲಿ ಕೇಳಿಸ್ತದೆ, ಅಷ್ಟು ದೂರದಿಂದ ನಮಗೆ ಕೇಳಿಸ್ತದೆ. ಇನ್ನೂ ಸ್ವಲ್ಪ ಸೂಕ್ಷ್ಮರಾಗಿ ನಾವು ಪ್ರಯತ್ನಿಸಿದ್ದಾದರೆ ಗೇಟ್ ಕಡೆಯಿಂದನೂ ಕೇಳಿಸ್ಬೋದು. ಅದು ನಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿ. ಆದರೆ ಕೇಳಿಸ್ಕೊಳ್ಳೋ ಕೆಪಾಸಿಟಿ ಇವ್ರಿಗೆ ಎಷ್ಟಿತ್ತು ಅಂತಂದರೆ, ಗ್ರಹಗಳಲ್ಲಿ ಏನು ನಡೀತದೆ ಅದನ್ನು ಕೇಳಿಸ್ಕೊಳ್ತಾ ಇದ್ರು. ಅಂದರೆ ಎಷ್ಟೊಂದು ಸೂಕ್ಷ್ಮ ಇರಬಹುದು, ಎಷ್ಟು ಇಂಟೆನ್ಸಿವ್ ಆಗಿರ್ಬೋದು. ಅದೇ ರೀತಿ ರಿಸೀವಿಂಗ್ ಕೆಪಾಸಿಟಿ, ಇಲ್ಲೇ ಇದ್ದುಕೊಂಡು ಅಲ್ಲಿದನ್ನು ನಾವು ಒಪ್ಕೋಬೇಕಾಗ್ತದೆ, ಸ್ವೀಕಾರ ಮಾಡಬೇಕಾಗ್ತದೆ. ಇವುಗಳ ಆಧಾರದ ಮೇಲೆ ಪಂಚಾಂಗ, ಇವುಗಳ ಆಧಾರದ ಮೇಲೆ ಗ್ರಹಗಳು ಗ್ರಹಗತಿಗಳು, ಇವುಗಳ ಆಧಾರದ ಮೇಲೆ ಆ ಹೋರ ಅಂತ ಹೇಳಿದ್ರು ನಿಮಗೆ. ಆ ಹೋರಾದಿಂದಾಗಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಹೋರಾದಿಂದ, ಹೋರ ಅಂದ್ರೆ ಅಹೋ ರಾತ್ರಿ, ಅಹೋದೊಳಗಿನ ಹೋ ರಾತ್ರಿಯೊಳಗಿನ ರಾ, ಎರಡು ಸೇರಿ ಏನಾಯ್ತು ಹೋರ. ಅವತ್ತಿನ ಹೋರ ಯಾವುದೋ ಆ ದಿವಸ ಆ ವಾರ ಆಗ್ತದೆ, ಹೌದಾ? ಈಗ ಅವತ್ತಿನ ಅವತ್ತಿನ ಹೋರ ಶನಿ ಅನ್ನೋದು ನಿನಗೆ ಹೆಂಗ ಗೊತ್ತು? ಅವತ್ತಿನ ಹೋರ ಸೂರ್ಯೋದಯಕ್ಕೆ ಸೂರ್ಯೋದಯಕ್ಕೆ ಸರಿಯಾಗಿ ಶನಿ ಇದ್ದಾನೆ ಅನ್ನೋದು ನಿನಗೆ ಹೇಗೆ ಗೊತ್ತು? ಕಾಣೋದಿಲ್ಲ. ಇವತ್ತು ನಮಗೆ ಯಾಕೆ ಕಾಣೋದಿಲ್ಲ, ಹಾಗೆ ಅವತ್ತು ಕಾಣ್ತಿದ್ದಿಲ್ಲ. ಏ ಅವತ್ತಿನ ಕಾಲಕ್ಕೆ ಮಂದ ಹಗಲಿರ್ತಿತ್ತು, ಅದನ್ನು ಕಾಣಿಸ್ತಿತ್ತು ಇಲ್ಲ. ಬರೀ ಗಣ್ಣಿನಿಂದ ಸಂಶೋಧನೆ ಮಾಡಿ ಆ ಮೂಲಕವಾಗಿ ಅವರಿಗೆ ಸ್ಪಷ್ಟವಾಯಿತು ಇವತ್ತು ಶನಿವಾರ, ಇವತ್ತು ಸೋಮವಾರ, ಇವತ್ತು ಮಂಗಳವಾರ. ಯಾಕೆ ಸೂರ್ಯೋದಯಕ್ಕೆ ಯಾರಿದ್ದಾರೆ? ಮಂಗಳ. ಸೂರ್ಯೋದಯಕ್ಕೆ ಸರಿ ಯಾರಿದ್ದಾರೆ? ಮಂಗಳ. ಹೋರ ಮಂಗಳ. ಆದ್ದರಿಂದ ಇವತ್ತು ವಾರ ಯಾವುದು? ಮಂಗಳವಾರ. ಹೋರ ಬುಧ. ಆದ್ರೆ ಇವತ್ತಿನ ವಾರ ಯಾವುದು? ಬುಧವಾರ. ಈ ಒಂದು ಅಮೋಘವಾದ ಜಿಜ್ಞಾಸವನ್ನು ಅವರು ಮಾಡಿ ಸಂಶೋಧನೆ ಮಾಡಿ ನಮಗೆ ಕೊಟ್ಟರು. ನಮಗದು ಈಜಿ ಅನ್ನಿಸ್ತು, ನಮ್ಗೆ ಹೇಗೆ ಬೇಕೋ ಹಾಗೆ ಆಟ ಆಡ್ಲಿಕ್ಕೆ ನಮ್ಮ ಋಷಿ ಮುನಿ ತಪಸ್ಸುಗಳಲ್ಲಿ ಮೇಲೆ ಕೂತ್ಕೊಂಡು ಆಡಪ್ಪ ತಮ್ಮ ಹಿಂಗೆ ಕೊಟ್ಟು ಆಟಿಗೆ ಸಮಾನ ಹೆಂಗೆ ಆಡ್ತೀವಿ ಆಡು. ಯಾಕಂದ್ರೆ ಅವ್ರ ದೃಷ್ಟಿಯೊಳಗೆ ಇದಷ್ಟು ಆರೋಪಿತ, ಅವ್ರ ದೃಷ್ಟಿಯೊಳಗೆ ಇದಷ್ಟು ಆರೋಪಿತ, ಅವ್ರಿಗೆ ಲೆಕ್ಕಕ್ಕೆ ಬಂದೇ ಇಲ್ಲ. ಇದು ನೀ ಟೆಡ್ಡಿ ಬೇರ್ನ ಹಿಂಗೆ ಹಿಡಿದ್ರು ಒಂದೇ, ಹಿಂಗೆ ಹಿಡಿದ್ರು ಒಂದೇ, ಹೆಂಗೆ ಹಿಡಿತೀಯ ಹಿಡ್ಕೋ, ಒಂದು ಆಟಿಗೆ ಸಾಮಾನು ತಂದು ಕೊಟ್ಟೆವು ನಿಮಗೆ. ಅಂದ್ರೆ ತಂದೆ ತಾಯಿಗಳು ಹೇಗೆ ಆನಂದಿಸ್ತಾ ಇರ್ತಾರೆ, ಆ ಮಗು ಟೆಡ್ಡಿ ಬೇರ್ಗಿಂತ ತಾನೇ ಒಂದು ಟೆಡ್ಡಿ ಬೇರಾಗಿ ತನ್ನ ತಲೆ ಮೇಲೆ ನಿಂತ್ಕೊಳ್ತದೆ, ಅಥವಾ ರಾತ್ರಿ ಮದುವಾಗ ತನ್ನ ಪಕ್ಕದ ಇಟ್ಕೊಂಡು ಮಲಗುತ್ತದೆ, ಅದನ್ನು ತಂದೆ ತಾಯಿಗಳು ಆನಂದಿಸ್ತಾರೆ. ಹಾಗೆ ಅವರ ಸಂಶೋಧನೆ ನಾವು ಹೇಗೆ ಮಾಡಿದ್ರು ಅವರು ಆನಂದಿಸ್ತಾ ಇರ್ತಾರೆ. ಆದ್ರೆ ನಾವು ಹಾಗೆ ಚಿಂತಕರು ಸ್ವರೂಪದ ಜ್ಞಾನವನ್ನು ಹೊಂದು ಪ್ರಯತ್ನ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಬ್ರಹ್ಮ ಒಂದು ಸತ್ಯ, ಅನ್ಯತಾ ಹೊರತುಪಡಿಸುವಂತಹ ಈ ಜಗತ್ತು ಆರೋಪಿತ. ಅಲ್ಲಿ ಬಂದ್ವಿ. ಸೊ ಆರೋಪಿತವಾದ ಜಗತ್ತು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಬ್ರಹ್ಮನೇ ಇದ್ದಾನೆ. ಅದನ್ನು ಈ ಮಾತಿನಲ್ಲಿ ಹೇಳ್ತಾರೆ, ಏತದ್ ಬ್ರಹ್ಮ ಮಾತ್ರಂ ಹಿ ವಿಶ್ವಂ. ಈ ವಿಶ್ವವೆಲ್ಲವೂ ಬ್ರಹ್ಮ ಮಾತ್ರವಾಗಿದೆ. ಏಕೆಂದರೆ ಅಧಿಷ್ಠಾನಾತ್ ಆರೋಪಿತಸ್ಯ ಭಿನ್ನತಾ ನ, ಅಧಿಷ್ಠಾನಾತ್ ಭಿನ್ನತಾ ನ, ಅಧಿಷ್ಠಾನವನ್ನು ಹೊರತುಪಡಿಸಿ ಆರೋಪಿತವಾದದ್ದು ಬೇರೆ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಆರೋಪಿತವಾದ ಹಾವು ಅಧಿಷ್ಠಾನವಾದ ಹಗ್ಗದಿಂದ ಹೊರತುಪಡಿಸಿ, ಅಲ್ಲಿ ಹಗ್ಗ ಇದೆ, ಇಲ್ಲಿ ಇಲ್ಲಿ ಹಾವಿದೆ ಅಂತ ಹೇಳ್ತೇವೋ, ಹಾವಿದೆ ಅಂತ ಹೇಳಿದಾಗ ಎಲ್ಲಿದೆ ಹಾವದು? ಎಲ್ಲಿ ಹಗ್ಗ ಇದೆಯೋ ಅಲ್ಲೇ ಹಾವಿದೆ. ಆದ್ರಿಂದ ಆರೋಪಿತವಾದ ಜಗತ್ತು ಇದು ಬ್ರಹ್ಮವೇ. ಸತ್ಯಂ ಯದಿ ಸ್ಯಾತ್ ಜಗದೇತದಾತ್ಮನಃ ಅನಂತತ್ವ ಹಾನಿ ನಿಗಮ ಪ್ರಮಾಣತ ಅಸಿತ್ ಅಸತ್ಯವಾದಿತ್ವ. ಅಸತ್ಯವಾದಿತ್ವಂ ಅಪಿ ಈಶಿತುಃ ಸ್ಯಾತ್ ನೈತತ್ರಯಂ ಸಾಧು ಹಿತಂ ಮಹಾತ್ಮನಾಂ. ಸತ್ಯಂ ಯದಿ ಸ್ಯಾತ್ ಜಗದೇತದಾತ್ಮನಃ ಅನಂತತ್ವ ನಿರ್ನಿಗಮ ಪ್ರಮಾಣತ ಅಸತ್ಯವಾದಿತ್ವಮಪೀಶಿತು ಸ್ಯಾತ್ ನೇತತ್ರಯಂ ಸಾಧು ಹಿತಂ ಮಹಾತ್ಮನ. ಆವಾಗ ಈ ಮೊಂಡು ಜನ ಅಂತ ಇರ್ತಾರೆ ಕೆಲವು ಮಂದಿ, ಇವರು ಬರೇ ಇದ್ದದ್ದನ್ನು ಬಿಟ್ಟು ಇಲ್ಲದ್ದನ್ನೇ ವಾದ ಮಾಡೋದು ಜಾಸ್ತಿ. ಇಲ್ಲೊಬ್ಬ ಮೊಂಡ, ಬಂದಾನ ನೋಡ್ರಿ ಅವನೇನಂತಾನೆ, ಯದಿ ಒಂದು ವೇಳೆ ಏತಂ ಜಗತ್ ಸತ್ಯಂ ಸ್ಯಾತ್, ಈ ಜಗತ್ತು ಸತ್ಯ ಅಂತ ಆಯ್ತಲ್ವೋ, ಆರೋಪಿತ ಜಗತ್ತು ಅಧಿಷ್ಠಾನ ಬ್ರಹ್ಮ, ಆ ಅಧಿಷ್ಠಾನ ಬ್ರಹ್ಮ ಎಲ್ಲೆಲ್ಲಿ ಜಗತ್ತಿದೆಯೋ ಅಲ್ಲೆಲ್ಲ ಬ್ರಹ್ಮನೇ ಇದ್ದಾನೆ ಅಂದಮೇಲೆ ಬ್ರಹ್ಮ ಸತ್ಯ, ಜಗತ್ತು ಕೂಡ ಅಷ್ಟೇ ಸತ್ಯ ಅಂತ ಆಯ್ತಲ್ಲೋ. ಯದಿ ಏತದ ಜಗತ್ ಸತ್ಯಂ, ಸತ್ಯವಾಗಿದ್ದಾದಲ್ಲಿ ಯಾರದು, ಯದಿ ಒಂದು ವೇಳೆ ಏತತ್ ಜಗತ್ ಸತ್ಯಂ, ನೀವೇನಾದ್ರೆ ಹೌದಲ್ಲ ಸತ್ಯ ಆಯಿತು ಅಂತ ಅಂದ್ಬಿಟ್ರು ಅವನಿಗೆ ಹಬ್ಬ, ಅವನಿಗೆ ಹಬ್ಬ. ಈಗ ಏನೇನು ಹಬ್ಬ, ಮೂರು ಪಾಯಿಂಟ್ ಹೇಳ್ತ ನೋಡ್ರಿ. ಜಗತ್ತನ್ನು ಸತ್ಯ ಅಂತ ಒಪ್ಕೊಂಡ್ಬಿಟ್ರೆ ಬ್ರಹ್ಮನಲ್ಲಿಯ ಅನಂತತ್ವ ಹಾನಿ. ಸತ್ಯಂ ಜ್ಞಾನಂ ಅನಂತಂ, ಬ್ರಹ್ಮನಲ್ಲಿಯ ಅನಂತತ್ವ ಹಾನಿ. ಎರಡನೇದ್ದು ನಿಗಮ ಅಪ್ರಮಾಣತ, ಶಾಸ್ತ್ರವು ಅಪ್ರಮಾಣವಾಗಿ ಬಿಡುತ್ತದೆ. ಆನಂತರ ಮೂರನೇದ್ದು ಈಶಿತುಹು ಅಸತ್ಯವಾದಿತ್ವಂ, ಈಶ್ವರನ ಅಸ್ತಿತ್ವವನ್ನು ನಿರಾಕರಣೆ ಮಾಡದಂತಾಗುತ್ತದೆ. ಮೊದಲನೇದ್ದು ಬಹಳ ಸುಂದರವಾಗಿದೆ, ಬ್ರಹ್ಮನ ಅನಂತತ್ವ ಹಾನಿ. ಬರ್ಕೋಡ್ ನಾಳೆ ವಿವರಿಸ್ತೇನೆ, ಬ್ರಹ್ಮನ ಅನಂತತ್ವ ಹಾನಿ. ಎರಡನೇದ್ದು ಶಾಸ್ತ್ರ ಪ್ರಮಾಣಗಳು ಅಪ್ರಮಾಣವಾಗಿ ಬಿಡ್ತವೆ. ಅನಂತತ್ವ ಹಾನಿ ಅಂದ್ರೆ ನಾಳೆ ಹೇಳ್ತೇನೆ, ಬ್ರಹ್ಮನ ಅನಂತತ್ವ ಹಾನಿ. ಜಗತ್ತು ವಿಕಾರವೋ ಅವಿಕಾರವೋ, ಜಗತ್ ಸತ್ಯ ಅಂತಂದ್ರೆ ವಿಕಾರವೂ ಸತ್ಯ ಅಂತ ಆಯ್ತು, ವಿಕಾರವು ಸತ್ಯ ಅಂತಂದ್ರೆ ಕ್ಷಣಿಕತೆಯು ಸತ್ಯ ಅಂತ ಆಯ್ತು. ಕ್ಷಣಿಕತೆಯು ಅಂತಂದ್ರೆ ಅನಂತತೆ ಇಲ್ಲ ಅಂತ, ಅನಂತತೆ ಅಭಾವ ಅಂತ ಆಯ್ತು. ಅಂದ್ರೆ ಬ್ರಹ್ಮ ಏನಾಗ್ಬಿಟ್ಟೆ ಈಗ, ಅನಂತತೆನ ಕಳ್ಕೊಂಡ್ಬಿಡ್ತ. ಹಾ ಹಾ ಕರೆಕ್ಟ್, ಬ್ರಹ್ಮನ ಅನಂತತೆ ಹಾನಿ. ನಾಳೆ ಹೇಳ್ತೀನಿ, ಕಳ್ಕೊಂಡ್ ಬರ್ತೀವಿ. ಆಮೇಲೆ ಎರಡನೇದೇನು, ಅಪ್ರಮಾಣ ಪ್ರಮಾಣಗಳು ಶಾಸ್ತ್ರಗಳು ಅಪ್ರಮಾಣವಾಗಿಬಿಡ್ತವೆ. ಮೂರನೇದ್ದು ಈಶಿತು ಅಸತ್ಯವಾದಿತ್ವಂ, ಈಶ್ವರನು ಸುಳ್ಳಾಗಿಬಿಡ್ತಾನೆ. ಏನಪ್ಪ ಶಿಷ್ಯ, ಏತತ್ರಯಂ ಸಾಧು, ಏತತ್ರಯಂ ಮಹಾತ್ಮನಾಂ ನ ಸಾಧು, ಅಂದರೆ ಈ ಮೂರನ್ನ ಮಹಾತ್ಮರು ಜ್ಞಾನಿಗಳು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆಯಾ? ಅಪ್ರಮಾಣವನ್ನು, ಆಮೇಲೆ ಅನಂತತೆಯ ನಿರಾಕರಣೆಯನ್ನು, ಈಶ್ವರ ನಿರಾಕರಣೆಯನ್ನು ಮಹಾತ್ಮರು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ? ನೀ ಅಂಥ ಪರಿಸ್ಥಿತಿಯನ್ನು ತಂದು ಇಟ್ಟಿದೀಯಾ? ಯಾವ ಪರಿಸ್ಥಿತಿ? ಈಗ ಪಾಪ ಜ್ಞಾನಿಗಳು ಆಯ್ತು ಬಿಡಪ್ಪ ಹೋಗ್ರಿ, ಎಲ್ಲಿ ಪ್ರಮಾಣಗಳು ಅಂದ್ಬಿಟ್ರು ಅಂದ್ರೆ ಎಲ್ಲಿ ಗುರುಕುಲ ಅಂತ ಆಗ್ತದೆ, ಎಲ್ಲಿ ಅಧ್ಯಯನ ಅಂತ ಆಗ್ತದೆ, ಎಲ್ಲಿ ಸಂಪ್ರದಾಯ ಅಂತ ಆಗ್ತದೆ, ಎಲ್ಲಿ ಗುರು ಶಿಷ್ಯ ಪರಂಪರೆ ಅಂತ ಆಗ್ತದೆ. ಅಯ್ಯೋ, ಎಲ್ಲಾ ದೋಷಗಳು ಪ್ರವೇಶ ಆಗ್ಬಿಡ್ತವೆ. ಜಗತ್ತನ್ನ ನೀನು ಒಂದು ವೇಳೆ ಸತ್ಯ ಅಂತ ವಾದ ಮಾಡಿದ್ದು. ಓಂ ತತ್ಸತ್.